ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:30 ಯುವ ವಾಣಿ ಕಾರ್ಯಕ್ರಮದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಇಲ್ಲಿ ಸಂಶೋಧನಾ ವಿದ್ಯಾರ್ಥಿ ಯುವ ಪ್ರತಿಭೆ ಬಾಲಾಜಿ ಜಿಆರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸುತ್ತಾರೆ ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ನಿರ್ಮಲ್ ಸೈನಿ ಅವರಿಂದ ಗಿಟಾರ್ ವಾದನ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ವಾರಣಾಸಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರ್ಕಾರ ರೈತ ಬಾಂಧವರ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ವಿವಿಧ ಸ್ನಾತಕೋತ್ತರ ಕೋರ್ಸುಗಳಿಗೆ ಪ್ರವೇಶಗಳು ಆರಂಭವಾಗಿವೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 28. ಹೆಚ್ಚಿನ ಮಾಹಿತಿಗೆ ವಿವಿಯ ವೆಬ್ಸೈಟ್ www.asw.ac.in ಗೆ ಭೇಟಿ ನೀಡಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸುಧಾರಿತ ಕೃಷಿ ಪದ್ಧತಿಗಳು ಈ ವಿಷಯ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರು ಮತ್ತು ಪಿಪಿಎಂಸಿಯ ಸ್ಪೆಷಲ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಆನಂದ್ ಮಾಸ್ತಿಹೊಳಿ ಅವರಿಂದ ಮಾಹಿತಿ ಇದೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೆನಕಟ್ಟಿಯ ರಾಚಯ್ಯ ಜಿ ಎಂಬರಗಂಬಳಿ ಎರಗಂಬಳಿ ಮಠ ಅವರಿಂದ ಭಜನೆ ಪದಗಳು ಕೇಳಬಹುದು. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ಸುಧಾರಿತ ಕೃಷಿ ಪದ್ಧತಿಗಳು ಈ ವಿಷಯ ಕುರಿತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಬೇಸಾಯಶಾಸ್ತ್ರ ಪ್ರಾಧ್ಯಾಪಕರು ಮತ್ತು ಪಿಪಿಎಂಸಿಯ ಸ್ಪೆಷಲ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಆನಂದ್ ಮಾಸ್ತಿಹೊಳಿ ಅವರಿಂದ ಮಾಹಿತಿ. ತಜ್ಞ ವಾಣಿ. ನಾನು ಡಾಕ್ಟರ್ ಆನಂದ ಬಸವಣ್ಣಿ ಮಾಸ್ತಿಹೊಳಿ ಅಂತ. ಇಲ್ಲಿ ಬೇಸಾಯ ಶಾಸ್ತ್ರದ ಪ್ರಾಧ್ಯಾಪಕ ಮತ್ತು ಪಿಪಿಎಂಸಿಯ ಸ್ಪೆಷಲ್ ಆಫೀಸರ್ ಆಗಿ ನಾನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಈಗ ಕೃಷಿಯಲ್ಲಿ ಅನೇಕ ಬದಲಾವಣೆಗಳು ಇತ್ತೀಚೆಗೆ ಆಗ್ತಾ ಇದ್ದಾವೆ. ಈ ಆಧುನಿಕ ಕೃಷಿಯ ಅಂದ್ರೆ 1966 ನಂತರ ಏನು ಹಸಿರು ಕ್ರಾಂತಿ ಆಯ್ತಲ್ಲ, ಹಸಿರು ಕ್ರಾಂತಿ ಆದ ನಂತರ ನಮ್ಮ ಭಾರತದ ಕೃಷಿಯಲ್ಲಿ ಅನೇಕ ಬದಲಾವಣೆಗಳಾಯಿತು. 1950

ಅದು ಯಾರ ಕೈಯಲ್ಲೂ ಇಲ್ಲ. ಅದು ಸೊ ಹೀಗಾಗಿ ನಮ್ಮಲ್ಲಿ ಆರ್ಥಿಕತಾ ದೃಷ್ಟಿಯಿಂದ ಇದು ಬೆಳೆ ವೈವಿಧ್ಯತೆ ಬಹಳ ಅನುಕೂಲ ಆಗ್ತೈತೆ ರೈತರಿಗೆ, ಮತ್ತು ಸಾಮಾಜಿಕ ದೃಷ್ಟಿಯಿಂದ ಆಗ್ತಿ, ಆರೋಗ್ಯ ದೃಷ್ಟಿಯಿಂದ. ಸೊ ಇವೆಲ್ಲ ದೃಷ್ಟಿಯಿಂದ ಬೆಳೆ ವೈವಿಧ್ಯತೆ ಮಾಡಬೇಕು ಮತ್ತು ಸ್ಥಾನಿಕವಾದಂಥ ಈ ಪರಿಕರಗಳನ್ನು ಬಳಸಬೇಕಾಗ್ತೈತೆ ರೈತರು. ನಾವು ಇವಾಗ ಜೀವಾಮೃತ ಹೇಳಿದ ತಕ್ಷಣ ವಿಪರ್ಯಾಸ ಅಂದ್ರೆ ಮಾರುಕಟ್ಟೆಯಲ್ಲಿ ಜೀವಾಮೃತ ಮಾರಲಿಕ್ಕೆ ತರ್ತಾರೆ, ಅದು ಬಹಳಷ್ಟು ತೊಂದರೆ ಆಗ್ತದೆ. ಇವಾಗ ನೋಡಿ ಮಾರುಕಟ್ಟೆಯಲ್ಲಿ ಎಲ್ಲ ಪ್ರಾಡಕ್ಟ್ ಬರ್ತಾ ಇದೆ ಸಾವಯವ ಪರಿಕರಗಳನ್ನು. ಈ ಸಾವಯವ ಪದ್ಧತಿ ಮತ್ತು ನೈಸರ್ಗಿಕ ಪದ್ಧತಿ ವ್ಯತ್ಯಾಸ ಇಷ್ಟೇ, ನೈಸರ್ಗಿಕ ಕೃಷಿಯಲ್ಲಿ ರೈತರು ತನ್ನ ಕ್ಷೇತ್ರದಲ್ಲಿ ತಾನೇ ಎಲ್ಲ ಪರಿಕರಗಳನ್ನು ಉತ್ಪಾದನೆ ಮಾಡಿ ಕೃಷಿಯಲ್ಲಿ ಬಳಸಬೇಕಾಗ್ತೈತಿ. ಆದರೆ ಸಾವಯವ ಕೃಷಿಯಲ್ಲಿ ಹಂಗಿಲ್ಲ, ತನ್ನ ಕ್ಷೇತ್ರ ಬಿಟ್ಟು ಹೊರಗಿಂದರೂ ಮಾರುಕಟ್ಟೆ ಅಂತ ಅಥವಾ ಇನ್ಯಾವುದೋ ಬೇರೆ ಕ್ಷೇತ್ರದಿಂದ ಸಹ ಪರಿಕರಗಳನ್ನು ತಂದು ತನ್ನ ಕ್ಷೇತ್ರದಲ್ಲಿ ಬಳಸಲಿಕ್ಕೆ ಅವಕಾಶ ಇದೆ. ಇದೇ ವ್ಯತ್ಯಾಸ ನೈಸರ್ಗಿಕ ಮತ್ತು ಸಾವಯವ ಕೃಷಿಯಲ್ಲಿ. ಸೊ ಇನ್ನು ಮುಂದೆ ರೈತರು ಸಾಧ್ಯವಾದಷ್ಟು ಸ್ಥಳೀಯವಾಗಿ ಲಭ್ಯವಿರುವಂಥ ಪರಿಕರಗಳನ್ನು ಬಳಸಬೇಕು, ತಾವೇ ರೈತರು ಉತ್ಪತ್ತಿ ಮಾಡಬೇಕು. ನಾವು ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ ಈ ಯೋಜನೆಯಲ್ಲಿ ಸಾಕಷ್ಟು ರೈತರಿಗೆ ತರಬೇತಿ ಕೊಟ್ಟವ, ಡೆಮಾನ್ಸ್ಟ್ರೇಷನ್ಸ್ ಮಾಡಿದವ, ರೈತರನ್ನು ಕ್ಷೇತ್ರ ಭೇಟಿಗೆ ಕರ್ಕೊಂಡು ಹೋಗಿದವ. ಸೊ ಆ ರೈತರಲ್ಲೂ ಸಹ ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆಯ ಸಂಶೋಧನೆ ಕಂಡುಕೊಂಡಿದ್ದವು. ಸೊ ಕೆಲವೊಬ್ಬ ರೈತರು ಬಹಳಷ್ಟು ಇದರಿಂದ ಪ್ರಭಾವಿತರಾಗಿ ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ರೈತರು ಆ ಧೈರ್ಯ ಬರ್ತಾ ಇಲ್ಲ, ಬಟ್ ಆ ಧೈರ್ಯ ಬರಬೇಕಾದ್ರೆ ಹಂತ ಹಂತವಾಗಿ ತಾವು ಹೋಗಬೇಕಾಗ್ತೈತಿ. ಉದಾಹರಣೆಗಾಗಿ ಇರಿಗೇಟೆಡ್ ಏರಿಯಾ ಅಂತದ್ದು ಕಮಾಂಡ್ ಏರಿಯಾ ಅಚ್ಚುಕಟ್ಟು ಪ್ರದೇಶಗಳಂತ, ಘಟಪ್ರಭಾ ಕಮಾಂಡ್ ಇರ್ಬೋದು, ಕೃಷ್ಣಾ ಕಮಾಂಡ್ ಇರ್ಬೋದು, ಕಾವೇರಿ ಕಮಾಂಡ್, ಇವೆಲ್ಲ ಕಮಾಂಡ್ ಏರಿಯಾದಾಗ ಏನಾಗ್ತೈತಿ ಅಂದ್ರೆ ವಾಣಿಜ್ಯಿಕವಾಗಿ ಹೆಚ್ಚು ಪರಿಕರಗಳ ಬಳಸಿ ಏಕ ಬೆಳೆ ಪದ್ಧತಿ ಬೆಳೀತದ್ರೆ ಈ ತಕ್ಷಣ ಆ ಹಂತ ಒಂದು ಪರಿಸರವನ್ನ ಕೃಷಿ ಪರಿಸರವನ್ನ ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಬದಲಾವಣೆ ಮಾಡೋದು ಅಷ್ಟೊಂದು ಸಮಂಜಸವಲ್ಲ ತಕ್ಷಣಕ್ಕೆ. ಸೊ ಅದಾಗಬೇಕಾದ್ರೆ ಹಂತ ಹಂತವಾಗಿ ಆಗ್ಬೇಕಾದ್ರೆ ಮೊದಲು ಇಂಟಿಗ್ರೇಟೆಡ್ ಪದ್ಧತಿ ಅಳವಡಿಸಿಕೊಳ್ಬೇಕು. ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಇವೆಲ್ಲ. ಇದರ ಅರ್ಥ ಈಗ ಉದಾಹರಣೆಗಾಗಿ 100 ಕಿಲೋ ನೀವು ರಾಸಾಯನಿಕ ಗೊಬ್ಬರ ಹಾಕ್ತಿದ್ರ ಅಂತ ಒಂದು ಕಮಾಂಡ್ ಏರಿಯಾದಾಗ ಈ ವರ್ಷಕ್ಕೆ 60% ಉಪಯೋಗ ಮಾಡಿ 40% ನಿಲ್ಲಿಸ್ರಿ, ನೆಕ್ಸ್ಟ್ ಇನ್ನೊಂದು 10% ಹಿಂಗೆ 10% 20% ಪ್ರತಿ ವರ್ಷ ಬಾಹ್ಯ ಪರಿಕರಗಳನ್ನು ಮತ್ತು ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡ್ತಾ ಹೋಗಿ ಈ ಸ್ಥಳೀಯವಾದಂಥ ಸಾವಯವ ಗೊಬ್ಬರ ಎರೆಗೊಬ್ಬರ ಇಂಥವೆಲ್ಲ ಸಾವಯವ ಪರಿಕರಗಳನ್ನು ಬಳಸುವುದು ಹೆಚ್ಚು ಮಾಡ್ಕೋತ ಹೋದವು ಅಂದ್ರೆ ಭೂಮಿಯ ಫಲವತ್ತತೆಯನ್ನು ನಾವು ಕಾಯ್ದುಕೊಳ್ಳಬಹುದು ಮತ್ತು ಒಂದು ಹಂತಕ್ಕೆ ತಲುಪಬಹುದು. ಈಗ 20% ಹೊರಗಿಂದ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿ 80% ನಾವು ಸಾವಯವ ಗೊಬ್ಬರ ಮಣ್ಣಿಗೆ ಸೇರಿಸ್ರೆ ಏನೂ ಹಾನಿ ಆಗುವುದಿಲ್ಲ, ಭೂಮಿಯಲ್ಲಿ ಇಳುವರಿ ಚೆನ್ನಾಗಿ ಬರ್ತೈತೆ, ಮಣ್ಣಿನ ಫಲವತ್ತತೆಯೂ ಚೆನ್ನಾಗಿರ್ತದೆ. ತಕ್ಷಣಕ್ಕೆ ನೀವು ಬರೀ ರಾಸಾಯನಿಕ ಗೊಬ್ಬರ ಬಿಟ್ಟು ಒಮ್ಮೆಲೆ ಸಾವಯವ ಗೊಬ್ಬರಕ್ಕೆ ಬಂದ್ರಂದ್ರ ಈ ವಾಣಿಜ್ಯಿಕ ಬೆಳೆ ಅದನ್ನು ಕಬ್ಬು ಆಗಬಹುದು, ಭತ್ತ ಆಗ್ಬೋದು, ಹತ್ತಿ ಆಗ್ಬೋದು, ಇವುಗಳಲ್ಲಿ ಇಳುವರಿ ಅಥವಾ ಟೊಮ್ಯಾಟೊ ಆಗ್ಬೋದು, ನಮ್ಮಲ್ಲಿ ಕ್ಯಾಬೇಜ್ ಚಿಲ್ಲಿ ಇವುಗಳಲ್ಲಿ ಗಣನೀಯವಾಗಿ ಇಳುವರಿ ಕಡಿಮೆ ಆಗಿಯೇ ಆಗ್ತಿದೆ. ಇವನ್ನು ಬನಾನೂ ಇರ್ಬೋದು. ಅದಕ್ಕೆ ಅಂಥ ಬೆಳೆಗಳನ್ನು ನಾವು ನೈಸರ್ಗಿಕ ಮತ್ತು ಸಾವಯವ ಪರಿಸರ ಪ್ರಿಯ ಪದ್ಧತಿಯಲ್ಲಿ ಬೆಳಿಬೇಕಾದ್ರೆ ಅವುಗಳನ್ನು ಹಂತ ಹಂತವಾಗಿ ಬದಲಾವಣೆ ಮಾಡಬೇಕು ಹೋಗ್ಬೇಕು. ಇದು 8 ವರ್ಷಕ್ಕಾಗ್ಬೋದು, 10 ವರ್ಷಕ್ಕಾಗ್ಬೋದು, ತಮ್ಮ ಮ್ಯಾನೇಜ್ಮೆಂಟ್ ಪದ್ಧತಿ ಮೇಲೆ ಅವಲಂಬಿತ ಆಗ್ತೈತಿ. ಆದ್ರೆ ಉಳಿಕಿದ ಪ್ರದೇಶ ಏನದಲ್ಲ, ಕುಸುಕಿ ಬೇಸಾಯದಲ್ಲಿ ಮಳೆಯಾಶ್ರಿತ ಬೇಸಾಯದಲ್ಲಿ ಅಲ್ಲಿ ಹೊದಿಕೆ ಬಳಸಿ ಸಾವಯವ ಇಂಗಾಲ ಬಳಸಿ ಹೆಚ್ಚು ಮಾಡೋದ್ರಿಂದ ಅಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಿಕೆ ಹೆಚ್ಚಾಗ್ತದೆ ಮತ್ತು ಇಂಥ ಒಂದು ನೈಸರ್ಗಿಕ ಮತ್ತು ಸಾವಯವ ಪದ್ಧತಿಗಳಿಂದ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಮತ್ತು ಇನ್ನಿತರ ಬೆಳೆಗಳನ್ನು ಬೆಳೆದು ಸ್ವಾವಲಂಬಿ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ತೋಟಗಾರಿಕೆ ಬೆಳೆಗಳ ಅಂತಕ್ಷಣ ನಮ್ಮಲ್ಲಿ ಹಣ್ಣು ಮತ್ತು ತರಕಾರಿಗಳು ಫಸ್ಟ್ ನಮ್ಮ ಕಣ್ಣಿಗೆ ಬರು. ಯಾಕಂದ್ರೆ ನಮ್ಮ ರೈತರು ತರಕಾರಿಗಳನ್ನ ಸೇವಿಸ್ತಾ ಇದ್ದಾಗ ಅಂಥ ಒಂದು ತರಕಾರಿಗಳಿಗೆ ಸಾಕಷ್ಟು ಔಷಧಗಳನ್ನು ಬಳಸ್ತಾ ಇದ್ದಾರೆ. ಈಗ ಬದನೆ ಇರ್ಬೋದು ಅಥವಾ ಮೆಣಸಿನಕಾಯಿ ಇರ್ಬೋದು, ಟೊಮ್ಯಾಟೊ, ಇವುಗಳನ್ನು ವಾಣಿಜ್ಯಿಕವಾಗಿ ರೈತರು ಬೆಳೀತಾ ಇದ್ದಾಗ ಈ ಕೀಟಗಳ ಮತ್ತು ರೋಗಗಳ ಹತೋಟಿಗೆ ಸಾಕಷ್ಟು ಅವೈಜ್ಞಾನಿಕವಾಗಿ ರಾಸಾಯನಿಕ ಬಳಸೋದ್ರೆ ಅವುಗಳ ಉಳಿಕೆ ಈ ತರಕಾರಿಗಳಲ್ಲಿ ಹೆಚ್ಚು ಕಂಡುಬರ್ತದೆ. ಸೊ ಅದಕ್ಕೆ ಈ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ನೈಸರ್ಗಿಕ ಕೃಷಿಯಲ್ಲಿ ಸಾವಯವ ಕೃಷಿಯಲ್ಲಿ ಬೆಳೆದು ಇವತ್ತಿನ ಅತ್ಯಂತ ಅವಶ್ಯಕವಾಗಿದೆ. ಸೊ ಹಾಗಾಗಿ ಎಲ್ಲ ರೈತರು ನೈಸರ್ಗಿಕ ಮತ್ತು ಸಾವಯವ ಕೃಷಿ ಅಥವಾ ಇನ್ಯಾವುದೋ ಪರಿಸರ ಸ್ನೇಹಿ ಕೃಷಿಗಳನ್ನು ಅಳವಡಿಸಿಕೊಳ್ಬೇಕು. ತಕ್ಕ ಮಟ್ಟಿಗೆ ಈ ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ಬಾಹ್ಯ ಪರಿಕರಗಳನ್ನು ಹಂತ ಹಂತವಾಗಿ ಕಡಿಮೆ ಮಾಡುತ್ತಾ ಹೋಗಬೇಕು. ಬೆಳೆ ವೈವಿಧ್ಯತೆಗಳನ್ನು ಹೆಚ್ಚು ಮಾಡಿದ್ರೆ ಇಂಥ ಒಂದು ಪರಿಸರ ಸ್ನೇಹಿ ಪದ್ಧತಿಗಳನ್ನು ನಾವೆಲ್ಲ ಅಳವಡಿಸಿಕೊಂಡು ಒಳ್ಳೆಯ ಒಂದು ಕೃಷಿ ಪರಿಸರವನ್ನು ಕಾಯ್ದುಕೊಳ್ಳಬಹುದು ಅಂತ ನನ್ನ ಒಂದು ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು.